ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆಯಲ್ಲಿ ಶಾರೀರಿಕ ನ್ಯೂನ್ಯತೆಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆಯಲ್ಲಿ ಶಾರೀರಿಕ ನ್ಯೂನ್ಯತೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಆಲೂಗಡ್ಡೆಯನ್ನ ಬೆಳೆಯಲಾಗುತ್ತೆ. ನಾವು ಬೆಳೆದಂತಹ ಆಲೂಗಡ್ಡೆಯಲ್ಲಿ ಅನೇಕ ಶಾರೀರಿಕ ನ್ಯೂನ್ಯತೆಗಳು ನಮಗೆ ಪ್ರತಿ ಸಾರಿಯೂ ಕೂಡ ಕಾಣಿಸಿಕೊಳ್ತಾ ಇರುತ್ತೆ. ಬಹಳ ಮುಖ್ಯವಾಗಿ ಗಡ್ಡೆ ಹಸರಾಗ್ತಕ್ಕಂಥದ್ದು, ಈ ಗೋಲಿ ಗಡ್ಡೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಈ ಮೊಳಕೆ ಒಡಿತಕ್ಕಂಥದ್ದು, ಮತ್ತು ಗಡ್ಡೆ ಸೀಳ್ಬಿಡ್ತಕ್ಕಂಥದ್ದು, ಈ ಬೊಂಬೆ ಗಡ್ಡೆಗಳು ಅಥವಾ ವಿಕಾರ ರೂಪವಾಗಿ ಆಲೂಗಡ್ಡೆ ಇರುವಂಥದ್ದು, ಇದರಿಂದಲೂ ಕೂಡ ನಮ್ಮ ಕೃಷಿಕರಿಗೆ ಒಂದಷ್ಟು ಆರ್ಥಿಕವಾಗಿ ನಷ್ಟ ಸಂಭವಿಸ್ತಾ ಇದೆ. ಈಗ ಗೋಲಿಗಡ್ಡೆಯನ್ನೇ ನಾವೊಂದು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋದಾದರೆ, ಆಲೂಗಡ್ಡೆಯನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಗೋಲಿ ಗಡ್ಡೆಗಳನ್ನು ವಿಂಗಡಣೆಯನ್ನು ಮಾಡಲಾಗುತ್ತೆ. ಅದನ್ನು ಅವರು ಎಷ್ಟಕ್ಕೆ ಕೇಳ್ತಾರೋ ಅಷ್ಟಕ್ಕೆ ಕೊಡುವಂಥದ್ದು. ಒಂದು ವೇಳೆ ಅದನ್ನು ಯಾರೂ ಅಪೇಕ್ಷೆ ಪಡಲಿಲ್ಲ ಅಂತ ಅಂದರೆ ಅದನ್ನು ತಿಪ್ಪೆಗೆ ಸುರಿದು ನಾವು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡಿಕೊಳ್ತೇವೆ. ಹಾಗೆಯೇ ಈ ಗಡ್ಡೆಗಳು ಸೀಳಿತ್ತು ಅಂತ ಹೇಳಿದರೆ ಅಲ್ಲಿಯೂ ಕೂಡ ರೈತರಿಗೆ ಉತ್ತಮವಾದಂಥ ಬೆಲೆ ಸಿಗೋದಿಲ್ಲ. ಒಂದೆರಡು ಮೂರು ಗಡ್ಡೆಗಳು ಸಿಕ್ಕರೂ ಸಾಕು, ಸಾಕಷ್ಟು ಬೆಲೆಯಲ್ಲಿ ಕಡಿಮೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಈ ಹಸಿರುಗಡ್ಡೆಗಳನ್ನಂತೂ ಏನು ಮಾಡಬೇಕು ಅಂಥೇಳಿ ಗೊತ್ತಾಗಲ್ಲ, ಮಾರಾಟ ಮಾಡಲಿಕ್ಕೂ ಆಗಲ್ಲ, ಇಟ್ಕೊಂಡು ಹೇಗೆ ಅದನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಆಲೂಗಡ್ಡೆಯಲ್ಲಿ ಏನೆಲ್ಲ ಶಾರೀರಿಕ ನ್ಯೂನತೆಗಳು ಸಂಭವಿಸುತ್ತೆ, ಯಾಕೆ ಇದು ಸಂಭವಿಸುತ್ತೆ, ಇದು ಆಗದ ಹಾಗೆ ನಾವು ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತಕ್ಕಂಥದ್ದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರುವಂತಹ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರು. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಆಲೂಗಡ್ಡೆಯಲ್ಲಿ ಶಾರೀರಿಕ ನ್ಯೂನತೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಶಾರೀರಿಕ ನ್ಯೂನತೆಗಳು ಅಂತ ಅಂದ್ರೆ ಏನು ಸರ್? ಅದು ಇದು ಈಗಾಗಲೇ ರೈತ ಬಾಂಧವರಿಗೆ ಈ ಒಂದು ನ್ಯೂನ್ಯತೆಗಳ ಬಗ್ಗೆ ಗೊತ್ತಿದೆ, ಆದರೆ ಇನ್ನೂ ಅದರ ಬಗ್ಗೆ ಸಾಕಷ್ಟು ಜಾಗೃತಿ ಬೇಕಾಗಿದೆ. ಅದನ್ನು ಯಾವ ರೀತಿಯಾಗಿ ತಪ್ಪಿಸ್ಬೇಕು ಅಂತ. ಏನಪ್ಪ ಶಾರೀರಿಕ ನ್ಯೂನ್ಯತೆಗಳಂತಂದ್ರೆ, ಈಗ ಆಲೂಗಡ್ಡೆ ಉತ್ಪಾದನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಉದಾಹರಣೆ ರೋಗಗಳು, ಕೀಟಗಳ ಸಮಸ್ಯೆಯನ್ನು ನೋಡ್ತೀವಿ. ಆ ರೋಗಗಳಿರುವಂತಹ ಸಂದರ್ಭದಲ್ಲಿ ಈಗ ರೋಗಗಳು ಅಂತಂದ್ರೆ ಶಿಲೀಂಧ್ರ ರೋಗಗಳು ಬರ್ತವೆ, ಬ್ಯಾಕ್ಟೀರಿಯಾ ರೋಗಗಳು ಬರ್ತವೆ, ಮತ್ತೆ ನಂಜಾಣು ರೋಗಗಳು ಬರ್ತವೆ. ಅದನ್ನ ನಾವು ಅದಕ್ಕೆ ಸಂಬಂಧಪಟ್ಟಂತ ಹತೋಟಿ ಕ್ರಮಗಳನ್ನು ತೆಗೆದುಕೊಂಡು ಒಂದಷ್ಟು ಹತೋಟಿ ತಡೆಗಟ್ಟುತ್ತೇವೆ. ಅದೇ ರೀತಿಯಾಗಿ ಕೀಟಗಳು, ರಸ ಇರುವಂತಹ ಕೀಟಗಳು ಬರ್ತವೆ, ಎಲೆ ತಿನ್ನುವಂತ ಕೀಟಗಳು ಬರ್ತವೆ, ಅವುಗಳನ್ನು ಅಷ್ಟೇ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಅಂತರ್ವ್ಯಾಪಿ ಮತ್ತು ಸ್ಪರ್ಶ ಒಂದು ಕೀಟನಾಶಕಗಳು ಶಿಲೀಂಧ್ರನಾಶಕಗಳನ್ನು ಬಳಸಿ ನಾವು ಒಂದು ಹತೋಟಿ ಮಾಡಿ ನಾವು ಉತ್ತಮ ಬೆಳೆಯನ್ನ ಬೆಳಿತೀವಿ. ಆದರೆ ಇದಕ್ಕೆ ಮಿಗಿಲಾಗಿಯೂ ಆಲೂಗಡ್ಡೆ ಒಂದು ಬೇಸಾಯದಲ್ಲಿ ನಮಗೆ ಸಾಕಷ್ಟು ವಿವಿಧ ರೀತಿಯಾದಂಥ ಬೇರೆ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಕಂಡುಬರ್ತವೆ. ಒಂದು ವಾತಾವರಣದ ವೈಪರೀತ್ಯದಿಂದ ಬರ್ತದೆ, ಇನ್ನೊಂದು ಪೋಷಕಾಂಶಗಳ ಕೊರತೆಯಿಂದ ಬರ್ತದೆ. ರೈತ ಬಂದವ್ರಿಗೆ ಗೊತ್ತಿದೆ, ಸಾಮಾನ್ಯವಾಗಿ ಒಂದು ಆಲೂಗಡ್ಡೆಯನ್ನು ಬೇಸಾಯ ಮಾಡಿದಾಗ ಅದಕ್ಕೆ ಒಂದು ಪ್ರಮುಖವಾಗಿ ಮೂರು ಪೋಷಕಾಂಶಗಳನ್ನು ನಾವು ಕೊಡ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್. ಇದರ ಮೇಲಾಗಿಯೂ ಒಟ್ಟಾರೆ 16 ಪೋಷಕಾಂಶಗಳು ಈ ಬೆಳೆಗೆ ಬೇಕಾಗ್ತದೆ. ಈಗ ಮಧ್ಯಮ ಪೋಷಕಾಂಶಗಳು ಅಂತ ಇರ್ತೀವಿ, ಏನು ಕ್ಯಾಲ್ಸಿಯಮ್, ಮೆಗ್ನೀಷಿಯಂ, ಸಲ್ಫರು ಬೇಕಾಗ್ತದೆ. ಜೊತೆಗೆ ಸಣ್ಣ ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಜಿಂಕು, ಬೋರಾನು, ಮಾಲಿಬ್ಡಿನಮ್, ಕಾಪರು, ಐರನ್ನು, ಇವೆಲ್ಲನೂ ನಮ್ಮ ಒಂದು ಬೆಳೆಗೆ ಬೇಕಾಗ್ತದೆ. ಇದರಲ್ಲಿ ಯಾವುದಾದರೂ ಒಂದು ಪೋಷಕಾಂಶದ ಕೊರತೆ ಬೆಳೆಯಲ್ಲಿ ಕಂಡು ಬಂದಾಗ ಅದು ನೇರ ಪರಿಣಾಮ ಇಳುವರಿ ಮೇಲೆ ಬರುತ್ತೆ, ಇಳುವರಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಇರುತ್ತೆ. ಇಲ್ಲ ಗೆಡ್ಡೆ ಸಣ್ಣ ಆಗುವಂಥದ್ದು, ಇಲ್ಲ ನಾವು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಗೆಡ್ಡೆ ದಪ್ಪ ಆಗುವಂಥದ್ದು, ಅಥವಾ ವಿಕಾರ ರೂಪದಲ್ಲಿ ಗೆಡ್ಡೆಗಳು ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ಉದಾಹರಣೆಗೆ ರಾಸಾಯನಿಕಗಳನ್ನ ಜಾಸ್ತಿ ಆದಾಗ ವಿಷ ಆಗುತ್ತೆ ಮಣ್ಣು, ವಿಷ ಆದಾಗ ಗೆಡ್ಡೆಗಳು ಸೀಳುವಿಕೆ ಕಾಣಿಸ್ಕೊಳ್ತದೆ. ಈ ರೀತಿಯ ಸಮಸ್ಯೆಗಳು ನಮ್ಮ ರೈತ ಬಾಂಧವರಿಗೆ ಕಾಣೋದಿಲ್ಲ. ಯಾಕೆಂದ್ರೆ ಇದು ಒಂದು ಗೆಡ್ಡೆ ಬೆಳೆ ಭೂಮಿಯಲ್ಲಿ ಬಿಡುವಂಥದ್ದು, ನಾವು ಅದನ್ನು ಕಟಾವು ಮಾಡಿದಾಗ ಕೊಯ್ಲು ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗೋದು ಆ ಗುಣಮಟ್ಟ. ಅದಕ್ಕೆ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನ ಉತ್ಪಾದನಾ ಅವಧಿಯಲ್ಲಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಈಗ ಅದಕ್ಕೆ ಬೇಸಾಯ ಕ್ರಮಗಳು ಸಂಬಂಧಪಡುತ್ತೆ. ಈಗ ನಾವು ಮಾಡುವಂತ ಬೇಸಾಯ ಕ್ರಮಗಳು ಸಹ ನೇರವಾಗಿ ಈ ಒಂದು ಶಾರೀರಿಕ ಸಮಸ್ಯೆಗಳ ಮೇಲೆ ಆಗುತ್ತೆ, ಗೆಡ್ಡೆಯ ಮೇಲೆ ಪರಿಣಾಮ ಆಗ್ತದೆ, ಗುಣಮಟ್ಟ ಕಳ್ಕೊಳ್ತದೆ. ಅದೇ ರೀತಿಯಾಗಿ ಪೋಷಕಾಂಶಗಳ ನಿರ್ವಹಣೆ. ಆಮೇಲೆ ಇದು ಒಂದು ಶೀತ ವಲಯ ಬೆಳೆ, ಇದು ಒಂದು ಏನು ವಾತಾವರಣ ಅವಲಂಬಿತ ಬೆಳೆ. ಹೌದು, ಇದಕ್ಕೆ ತಂಪು ವಾತಾವರಣ ಇರಬೇಕು. ಈವನ್ ವಾತಾವರಣದಲ್ಲಿ ಹೆಚ್ಚಿನ ಉಷ್ಣಾಂಶ ಜಾಸ್ತಿ ಆದಾಗ ಅಥವಾ ಒಣ ವಾತಾವರಣವಿದ್ದಾಗ ನಮಗೆ ಇದು ಸಾಕಷ್ಟು ಏನು ಗುಣಮಟ್ಟದ ಮೇಲೆ ಪರಿಣಾಮ ಆಗ್ತದೆ. ಅದು ನ್ಯೂನತೆಗಳಾಗಿ ಪರಿವರ್ತನೆಯಾಗಿ ಗುಣಮಟ್ಟ ಕಳ್ಕೊಂಡು ಸಾಕಷ್ಟು ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾರೆ. ಅದಕ್ಕೆ ಇವುಗಳಿಗೆಲ್ಲ ಒಂದು ಪರ್ಯಾಯ ಒಂದು ವ್ಯವಸ್ಥೆಗಳು ಇದೆ. ಸಾಮಾನ್ಯವಾಗಿ ನಾವು ಶಾರೀರಿಕ ನ್ಯೂನತೆಗಳು ಅಂತ ಅಂದಾಗ ಮೊದಲಿಗೆ ನಮಗೆ ಗೋಚರಿಸ್ತಕ್ಕಂಥದ್ದು ಹಸಿರುಗಡ್ಡೆಗಳಾಗ್ತಕ್ಕಂಥದ್ದು. ಮಣ್ಣನ್ನು ಕೂಡ ಚೆನ್ನಾಗಿ ಏರ್ಸಿರ್ತಾರೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕೋ ನೀವು ವಿಜ್ಞಾನಿಗಳು ಏನ್ ಹೇಳ್ತಾರೆ ಎಲ್ಲವುದನ್ನು ಮಾಡಿರ್ತಾರೆ. ಆದ್ರೂ ಕೂಡ ನಾವು ಕಿತ್ ಮೇಲೆ ಒಂದಷ್ಟು ಹಸಿರುಗಡ್ಡೆಗಳು ಖಂಡಿತ ಇದ್ದೇ ಇರುತ್ತೆ. ಈ ಹಸಿರುಗಡ್ಡೆಗಳು ಏನಕ್ಕಾಗುತ್ತೆ, ಇದು ಆಗದ ಹಾಗೆ ತಡೆಯುವಂಥದ್ದು ಹೇಗೆ? ಈಗ ಸರ್ವಸಾಮಾನ್ಯವಾಗಿ ನಾವು ಹಸಿರುಗಡ್ಡೆಗಳನ್ನ ಕೊಯ್ಲಿನ ಕೊನೆಯ ಹಂತದಲ್ಲಿ ನಾವು ಕಾಣೆ ಕಾಣ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಏನೋ ಆಲೂಗಡ್ಡೆ ಬೇಸಾಯಗಾರರು ಯಾರಿದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲಿನೂ 10-15% ಅಷ್ಟು ಹಸಿರುಗಡ್ಡೆಗಳನ್ನ ನಾನು ಕಾಣ್ತಾ ಇದ್ದೇವೆ. ಹೌದು, ಇದು ದೊಡ್ಡ ನಷ್ಟ. ಈ ನಷ್ಟವನ್ನು ನಾವು ತಪ್ಪಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ನಾವು ಮಾಡುವಂತ ಬೇಸಾಯ ಕ್ರಮ ಯಾವ ರೀತಿಯಾಗಿ ಹಸಿರುಗಡ್ಡೆಗಳು ಮೊದಲು ಪ್ರಾರಂಭ ಆಗ್ತದೆ, ಎಲ್ಲಿ ನಾವು ಸಾಲು ಪದ್ಧತಿಯಲ್ಲಿ ನಾವು ಆಲೂಗಡ್ಡೆಯನ್ನ ಮಾಡ್ತೀವಿ, ಅಂತ ಕಡೆ ಒಂದು ಏನು ಹೆಚ್ಚಿನ ಮಳೆಯಾದಾಗ ಆ ಮಣ್ಣು ಕೊಚ್ಚಿ ಹೋಗಿ ಆ ಗೆಡ್ಡೆಗಳ ಅಭಿವೃದ್ಧಿ ಹಂತದಲ್ಲಿ ಮಣ್ಣಿನ ಮೇಲ್ಭಾಗಕ್ಕೆ ಬಂದು ಬೆಳಕಿಗೆ ತೋರ್ಪಟ್ಕೊಳ್ತವೆ. ಅದು ತೋರ್ಪಟ್ಕೊಂಡಾಗ ಆ ಒಂದು ಏನು ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆಯಿಂದ ಫೋಟೋಸಿಂಥೆಸಿಸ್ ಅಂತ ಆಗುತ್ತೆ. ಆ ಫೋಟೋಸಿಂಥೆಸಿಸ್ ಆದಾಗ ಕ್ರಮೇಣ ಆಲೂಗಡ್ಡೆಗಳು ಹಸಿರು ಬಣ್ಣಕ್ಕೆ ತಿರುಗ್ತವೆ. ಆ ಹಸಿರು ಬಣ್ಣಕ್ಕೆ ತಿರುಗಿದಂತ ಗಡ್ಡೆಗಳು ಅವು ತಿನ್ಲಿಕ್ಕೆ ಯೋಗ್ಯವಲ್ಲ, ಬೇಯಿಸಿದ್ರು ಬೇಯೋದಿಲ್ಲ ಅಂತ ಗಟ್ಟಿಯಾಗಿ ಹಾಗೆ ಇರ್ತವೆ. ಆಮೇಲೆ ಅವು ವಿಷಮುಕ್ತವಾಗಿರ್ತವೆ. ಆ ಹಸುಗಳು ಸಹ ತಿಂದ್ರು ಅದಕ್ಕೆ ಅಜೀರ್ಣವಾಗ್ತದೆ. ಹಸುಗಳಲ್ಲಿ ನಾವು ತಿಂದ್ರು ಸಹ ಕಹಿ ಆಗ್ತವೆ, ಅವು ತಿನ್ಲೂಬಾರದು, ಬಹಳ ವಿಷ. ಅಂತ ಗಡ್ಡೆಗಳು ಅನುಪಯುಕ್ತ. ಅಂತ ಗಡ್ಡೆಗಳನ್ನ ಕಡೆ ಪಕ್ಷ ನಾವು ಮುಂದಿನ ಒಂದು ಏನು ಬೆಳೆಗೆ ಬಿತ್ತನೆ ಗಡ್ಡೆಗಳಾಗಿ ಅದನ್ನ ಬೇಕಾದ್ರೆ ಆಗಿ ಶೇಖರಿಸಿಕೊಂಡು ಒಂದು ಶೀತಲೀಕರಣ ಒಂದು ಘಟಕಗಳಲ್ಲಿ ಇಟ್ಕೊಂಡು ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ನಾವು ಬಳಸ್ಕೋಬಹುದಾಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ರೈತರು ಅದನ್ನ ಪಾಲಿಸಬೇಕಾಗಿದೆ. ಯಾಕೆಂದ್ರೆ ಹಸಿರು ಗಡ್ಡೆಗಳು ಸಣ್ಣ ಗಡ್ಡೆಗಳು ಅಂದ್ರೆ ಸಾಮಾನ್ಯವಾಗಿ ಅದನ್ನ ಇದು ಉಪಯೋಗಕ್ಕೆ ಬರೋದಿಲ್ಲ, ಇದನ್ನ ತೆಗೆದು ನಾವು ತಿಪ್ಪೆಗೆ ಸಿಯದ ಅಥವಾ ಉಪಯೋಗ ಬರಲ್ಲ ಅನ್ನೋದು ನಾವು ಕಾಣ್ತಾ ಇದ್ದೀವಿ. ಆ ರೀತಿಯಾಗಿ ಮಾಡೋದು ಬೇಕಾಗಿಲ್ಲ. ಇಂಥ ಗಡ್ಡೆಗಳನ್ನ ನಾವು ಶೇಖರಿಸಿ ಯಾರು ಉತ್ತಮವಾಗಿ ಎಲ್ಲಾ ವೈಜ್ಞಾನಿಕ ತಂತ್ರಜ್ಞಾನಗಳನ್ನ ಬಳಸಿ ಉತ್ಪಾದನೆ ಮಾಡ್ತೀರ, ಅಂತ ಒಂದು ಕ್ಷೇತ್ರದಲ್ಲಿ ಹಸಿರುಗಡ್ಡೆಗಳು ಅಥವಾ ಸಣ್ಣ ಗಡ್ಡೆಗಳು ಬಂದಂತದನ್ನ ಶೇಖರಿಸಿ ಅಂತವರು ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಅದನ್ನ ಶೀತಲಿ ಘಟಕಗಳಲ್ಲಿ ಇಟ್ಕೊಂಡು ಮುಂದಿನ ಒಂದು ಬೆಳೆಗೆ ಬಳಸ್ಕೊಂಡ್ರೆ ಬಿತ್ತನೆಯಾಗಿ ಅತ್ಯುತ್ತಮವಾಗಿ ಬರ್ತಾ ಇದೆ. ಈಗಾಗಲೇ ರೈತರೇ ಸಾಬೀತು ಮಾಡಿದ್ದಾರೆ, ನಾವು ಸಹ ಬಳಸಿದ್ದೇವೆ, ನಮ್ಮಲ್ಲಿ ಉತ್ತಮವಾಗಿ ಬಂದಿದೆ. ಆ ರೀತಿಯಾಗಿ ಮಾಡ್ಕೋಬಹುದಾಗಿದೆ. ಈ ಹಸಿರುಗಡ್ಡೆಗಳನ್ನ ನಾವು ಚಾಚು ತಪ್ಪದೆ ಮಣ್ಣನ್ನ ಸರಿಯಾಗಿ ಏರು ಹಾಕಬೇಕು. ಬಿತ್ತನೆ ಮಾಡಿದ 30 ದಿವಸ ಆದ್ಮೇಲೆ ಮಣ್ಣನ್ನ ಉತ್ತಮ ರೀತಿಯಲ್ಲಿ ನಾವು ಮಣ್ಣನ್ನ ಏರಿಸಬೇಕಾಗ್ತದೆ. ಏನೇ ಏರಿಸಿದ್ರು ಸಹ ನಾವು ಆ ಗೆಡ್ಡೆ ಅಭಿವೃದ್ಧಿ ಆಗುವ ಹಂತದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಗಡ್ಡೆಗಳು ಮೇಲ್ಭಾಗಕ್ಕೆ ಬರ್ತವೆ ಮಣ್ಣಿಂದ. ಈ ಬುಡದಲ್ಲಿ ಒಂದಷ್ಟು ಮೇಲಕ್ಕೆ ಬಂದಿರ್ತವೆ ಯಾಕೆಂದ್ರೆ ಬಿಳಿ ಬೇರುಗಳು ಬಿಡೋದೇ ಬುಡದ ಹತ್ರ. ಆದ್ರಿಂದ ನಾವು ಸಾಮಾನ್ಯವಾಗಿ ಬಂದೇ ಬರುತ್ತೆ, ಅದು ತಪ್ಪಲ್ಲ. ಅದಕ್ಕೆ ನಾವು ಕಂಡಂತ ಗಡ್ಡೆಗಳಿಗೆ ಮಣ್ಣನ್ನ ಏರಿಸ್ತಾ ಹೋಗ್ಬೇಕು. ನಾವು ಎಲ್ಲೆಲ್ಲಿ ಗಡ್ಡೆಗಳು ಕಂಡಿದೆ ಅದ್ರ ಮೇಲೆ ಒಂದು ಮಣ್ಣನ್ನು ಮುಚ್ಚಿಬಿಟ್ರೆ ಹಸಿರು ವರ್ಣಕ್ಕೆ ತಿರುಗೋದಿಲ್ಲ ಗಡ್ಡೆಗಳು. ಅಂದ್ರೆ ನೇಗ ನೋಡಿದ ಮೇಲೂ ಕೂಡ ನಾವು ಒಂದಷ್ಟು ಕಣ್ಣಾಯಿಸಿ ಒಂದಷ್ಟು ಮಣ್ಣು ಖಂಡಿತ ಮಾಡ್ಬೇಕಾಗ್ತದೆ. ಆ ಕೆಲಸ ಮಾಡೋದಿಲ್ಲ. ಒಂದು ಬಾರಿ ನಾವು ಮಣ್ಣು ಏರಿಸ್ಬಿಟ್ರೆ ರೈತರು ಮತ್ತೆ ಆ ಕಡೆ ಮತ್ತೆ ಮಣ್ಣು ಏರಿಸೋದಾಗ್ಲಿ ಏನು ಮಾಡೋದಿಲ್ಲ. ಯಾಕೆಂದ್ರೆ ಇದು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಮಣ್ಣು ಕೊಚ್ಚಿ ಹೋಗ್ತಾ ಇರ್ತದೆ. ಅದರಿಂದ ಅವಾಗವಾಗ ಮಣ್ಣನ್ನು ಏರಿಸಬೇಕಾಗ್ತದೆ. ಅದೇ ನಾವು ಚಳಿಗಾಲದ ಬೆಳೆ, ಅಲ್ಲಿ ಒಂದು ಮಳೆಯ ಸಮಸ್ಯೆ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಹಸಿರುಗಡ್ಡೆಗಳ ಒಂದು ಸಂಖ್ಯೆ ಕಡಿಮೆ, ಪ್ರಮಾಣ ಕಡಿಮೆ. ಮಳೆಗಾಲದ ಬೆಳೆಯಲ್ಲಿ ಹಸಿರುಗಡ್ಡೆಗಳ ಸಮಸ್ಯೆ ಜಾಸ್ತಿ. ಅದಕ್ಕೆ ಪರ್ಯಾಯವಾಗಿ ರೈತ ಬಾಂಧವರು ಒಂದು ಪಕ್ಷ ಹಸಿರುಗಡ್ಡೆಗಳ ಕಂಡಲ್ಲಿ ಅಂತ ಗೆಡ್ಡೆಗಳನ್ನ ಬಿಸಾಡುವುದು ಬೇಕಾಗಿಲ್ಲ. ಅಂತ ಗಡ್ಡೆಗಳು ಸಣ್ಣ ಗಡ್ಡೆಗಳಾಗಿರ್ಬೋದು, ಹಸಿರುಗಡ್ಡೆಗಳನ್ನ ಅದನ್ನು ಶೇಖರಿಸಿ ಒಂದು ಶೀತಲ ಗೃಹಗಳಲ್ಲಿ ಇಟ್ಕೊಂಡು ಮುಂದಿನ ಬೆಳೆಯಾಗಿ ಬಿತ್ತನೆ ಗಡ್ಡೆಯಾಗಿ ಬಳಸಬಹುದು. ಒಟ್ಟಾರೆ ನಾವು ಈ ಹಸಿರುಗಡ್ಡೆಗಳಾಗಬಾರದು ಅಂತ ಹೇಳಿದ್ರೆ ಮಣ್ಣನ್ನ ಸರಿಯಾಗಿ ಏರ್ಸದ್ದು ಖಂಡಿತ. ನೇಗಿಲು ಹೊಡೆದ ಮೇಲೂ ಕೂಡ ನಾವು ಕಣ್ಣಾಡಿಸಿ ಎಲ್ಲೆಲ್ಲಿ ಒಂದಷ್ಟು ಕಾಣುತ್ತೋ ಗಡ್ಡೆಗಳು ಮೇಲ್ಭಾಗದಲ್ಲಿ, ಅದಕ್ಕೆ ಕೈಯಿಂದಲೇ ನಾವು ಮಣ್ಣು ಮುಚ್ಚಿದ್ರೆ ಹಸಿರುಗಡ್ಡೆಗಳಾಗುವಂತದ್ದನ್ನ ನಾವು ತಡೆಯಬಹುದು, ಸಮಸ್ಯೆಯನ್ನು ತಪ್ಪಿಸಬಹುದು ಅನ್ನುವಂಥದ್ದು. ಎರಡನೇ ಶಾರೀರಿಕ ನ್ಯೂನತೆ ಅಂತ ಹೇಳಿದ್ರೆ ಮೊಳಕೆ ಹೊಡಿತಕ್ಕಂಥದ್ದು, ಹೆಚ್ಚೆಚ್ಚು ಮೊಳಕೆ ಹೊಡಿತಾ ಇರುತ್ತೆ ನಾವು ಕಿತ್ತ ಮೇಲೂ ಕೂಡ. ಈ ತರದ ಸಮಸ್ಯೆ ಯಾಕೆ ಆಗುತ್ತೆ, ಇದನ್ನ ತಡೆಯ ಅಂತದ್ದು ಹೇಗೆ? ಈಗ ಮೊಳಕೆ ಹೊಡೆಯೋ ಸಮಸ್ಯೆ ಇದು ಸಾಮಾನ್ಯವಾಗಿ ಶೀತಲಿ ಗೃಹಣಗಳಲ್ಲಿ ಆಗುವಂಥದ್ದು. ಇದು ಯಾವುದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಆಗುವಂತದ್ದು ಹಸಿರುಗಡ್ಡೆ, ಇದು ಶೀತಲೀ ಗೃಹಗಳಲ್ಲಿ ಆಗುವಂತದ್ದು, ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ಆಗುವಂತದ್ದು. ಇದನ್ನ ನಾವು ಯಾವುದೇ ಬೆಳೆಯನ್ನ ಕೊಯ್ಲು ಮಾಡಿದಾಗ, ಏನು ಯಾವುದೇ ತಳಿಗಳಾಗಿರ್ಬೋದು, ಆಲೂಗಡ್ಡೆನಲ್ಲಿ ಕೊಯ್ದ ನಂತರ 40-50 ದಿವಸಗಳ ಕಾಲ ಸುಪ್ತಾವಸ್ಥೆಗೆ ಹೋಗುತ್ತೆ. ನೀವು ಅದು ಮೊಳಕೆ ಒಡೆಯೋದಿಲ್ಲ, ನೀವು ಎಲ್ಲಾದ್ರೂ ಇಡಿ. ಸಾಮಾನ್ಯ ವಾತಾವರಣದಲ್ಲಿ ಇಟ್ಟರು ಸಹ 40-50 ದಿವಸ, ಕೆಲವೊಂದು ತಳಿಗಳು 60 ದಿವಸಗಳ ಕಾಲ ಅದು ಸುಪ್ತಾವಸ್ಥೆಯಲ್ಲಿ ಇರುತ್ತದೆ, ಅದು ಮೊಳಕೆ ಒಡೆಯೋದೇ ಇಲ್ಲ. ಸರ್ವಸಾಮಾನ್ಯವಾಗಿ ಈ ಒಂದು ಆಲೂಗಡ್ಡೆ ಒಂದು ರಾಸಾಯನಿಕಗಳ ಒಂದು ಕಂಟ್ರೋಲ್ ಅಲ್ಲಿ ಅವು ಯಾವುದೇ ಮೊಳಕೆ ಒಡೆಯೋದಿಲ್ಲ. ತದನಂತರ ಸಾಮಾನ್ಯ ವಾತಾವರಣದಲ್ಲಿ ಇಟ್ಟಾಗ 50-60 ದಿವಸ ನಂತರ ಅವು ಕ್ರಮೇಣವಾಗಿ ಮೊಳಕೆ ಒಡಿತವೆ, ಕಣ್ಣು ಉಬ್ಬಿ ಮೊಳಕೆ ಸಾಕ್ತವೆ. ಇದು ಸಾಮಾನ್ಯವಾಗಿ ಆಗುವಂತ ಸಮಸ್ಯೆ ಇಲ್ಲಪ್ಪ ಅಂತಂದ್ರೆ ಕೋಲ್ಡ್ ಸ್ಟೋರೇಜಸ್ ಅಲ್ಲಿ. ಅದರಲ್ಲಿ ಇಟ್ಟಾಗ ನಾವೇನಾಗ್ತದೆ, ಸಾಮಾನ್ಯವಾಗಿ 3-4 degrees ಉಷ್ಣಾಂಶ ಇರಬೇಕು, 95% ತೇವಾಂಶ ಇರಬೇಕು. ಒಂದು ಪಕ್ಷ ಅಲ್ಲಿ ವಿದ್ಯುತ್ ಅಡಚಣೆಯಾಗಿ ಏನಾದರೂ ಇವೆರಡು ವಾತಾವರಣಗಳಲ್ಲಿ ವ್ಯತ್ಯಾಸವಾದಲ್ಲಿ ಅದು ಬಹುಬೇಗನೆ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಅಂತ ಗೆಡ್ಡೆಗಳನ್ನ ನಾವು ತಿನ್ಲಿಕ್ಕೂ ಬಳಕೆ ಮಾಡ್ಲಿಕ್ಕಾಗಲ್ಲ, ಬಿತ್ತನೆಗೂ ಬಳಕೆ ಮಾಡ್ಲಿಕ್ಕಾಗಲ್ಲ. ಬಿತ್ತನೆಗೆ ಬಳಕೆ ಮಾಡ್ಕೋಬಹುದು, ಬಟ್ ಮಾಡ್ಕೊಂತ ಬಳಕೆ ಏನಂದ್ರೆ ಬಹಳಷ್ಟು ಅತಿಯಾಗಿ ಮೊಳಕೆ ಬಂದಂತ ಗೆಡ್ಡೆಗಳನ್ನ ನಾವು ಬಿತ್ತನೆ ಮಾಡಿದಾಗ ಅದರಿಂದ ಇಳುವರಿ ಕುಂಠಿತವಾಗ್ತದೆ. ಸೊ ಈ ಮೊಳಕೆ ಒಡೆಯ ಸಮಸ್ಯೆ ಜಾಸ್ತಿ ಇದೆ. ಈ ಮೊಳಕೆ ಒಡೆಯಂತ ಗೆಡ್ಡೆಗಳನ್ನ ನಾವು ಅಡಿಗೆಗೆ ಶಿಫಾರಸು ಮಾಡ್ಲಿಕ್ಕಾಗಲ್ಲ, ಒಂದ್ ಪಕ್ಷ ಅಂತ ಗೆಡ್ಡೆಗಳನ್ನ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಲಿಕ್ಕೂ ಆಗಲ್ಲ. ಆದ್ರಿಂದ ಸಾಮಾನ್ಯವಾಗಿ ಈ ಒಂದು ಗೆಡ್ಡೆಗಳನ್ನ ನಾವು ಮೊಳಕೆ ಒಡೆಯದಂತೆ ನಾವು ತಡೆ ಹಿಡಿಬೇಕಾದ್ರೆ, ಮುಂದಿನ ನಾವು ಯಾವಾಗಾದ್ರೂ ಮಾರಾಟ ಮಾಡ್ಬೇಕಾದ್ರೂ ಒಂದು ನಿರ್ದಿಷ್ಟ ಏನು ನಾವು ಉಷ್ಣಾಂಶ ಮತ್ತು ತೇವಾಂಶ ಏನ್ ಹೇಳಿದೀನಿ, 3-4 degrees ಅಥವಾ 2-3 degrees, ಅದು 3 degrees ಓಕೆ, ಸೂಕ್ತವಾದಂತದ್ದು. 95% ತೇವಾಂಶವನ್ನ ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಯಾವುದೇ ಮೊಳಕೆ ಒಡೆಯೋದಿಲ್ಲ, ಇಲ್ಲಾದ್ರೆ ಮೊಳಕೆ ಬರುತ್ತೆ. ಹೀಗೆ ಮೊಳಕೆ ಒಡೆಯುವಂತದನ್ನ ನಾವು ತಪ್ಪಿಸಬಹುದು ಅನ್ನುವಂಥದ್ದು. ಮೂರನೇ ಮತ್ತೊಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅದೇ ಗೋಲಿಗಡ್ಡೆಗಳು, ಸಣ್ಣ ಸಣ್ಣ ಗಡ್ಡೆಗಳಿರುತ್ತೆ, ಅದನ್ನ ಮಾರಾಟ ಮಾಡ್ಲಿಕ್ಕೂ ಆಗಲ್ಲ, ಬಳಕೆ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಅದು ಯಾಕೆ ಹೆಚ್ಚಾಗಿ ಗೋಲಿಗಡ್ಡೆಗಳು ಬರುತ್ತೆ, ಅದು ಬರದ ಹಾಗೆ ತಡೆಯುವಂತದ್ದು ಹೇಗೆ? ಸರ್, ಇದಕ್ಕೆ ನಾನಾ ಕಾರಣಗಳಿದೆ ಗೋಲಿಗಡ್ಡೆಗೆ. ಒಂದು ಪ್ರಮುಖವಾಗಿ ಇದು ಶಾಲೋ ರೂಟೆಡ್ ಕ್ರಾಪ್ ಅಂತ ಹೇಳ್ತೀವಿ. ಶಾಲೋ ರೂಟೆಡ್ ಅಂದ್ರೆ ಕೇವಲ 1 feet ಮೇಲ್ಪದರದಿಂದ, ಭೂಮಿಯ ಮೇಲ್ಪದರದಿಂದ 1 feet ಮಾತ್ರ ಬೇರು ಬಿಟ್ಟಿರುತ್ತೆ, ಅಲ್ಲೇ ಗೆಡ್ಡೆ ಬಿಡುತ್ತೆ, ಆಳವಾಗಿ ಬೇರು ಹೋಗುದಿಲ್ಲ. ಈ ಒಂದು ಬೆಳೆಗೆ ಅದವ ರೀತಿ ನೀರು ತೇವಾಂಶವನ್ನ ಕಾಪಾಡಬೇಕು, ತುಂಬಾ ಒಣಗಿಸ್ಬಿಡೋದು ಆಮೇಲೆ ನೀರು ಕೊಡುವಂಥದ್ದು, ಅದು ಬಹಳ ತಪ್ಪು ಸಂಪ್ರದಾಯ, ಅದು ಉತ್ತಮ ಬೇಸಾಯ ಕ್ರಮವಲ್ಲ. ಯಾಕೆಂದ್ರೆ ಇಲ್ಲಿ ಹಾಸನದಲ್ಲಿ ಒಂದು ಮಳೆಯಾಶ್ರಯದಲ್ಲಿ ಈ ಬೆಳೆಯನ್ನ ಬೆಳೆಯೋದ್ರಿಂದ ಒಂದೊಂದು ಸಾರಿ ಮಳೆ ಹಿಂದಕ್ಕೋಗುತ್ತೆ, ಮಳೆ ಬರುದಿಲ್ಲ, ಆಮೇಲೆ ಮಳೆ ಬರುತ್ತೆ ಯಾವಾಗ ಒಂದು 10 days ಆದ್ಮೇಲೆ. ಅಂತ ಹಂತದಲ್ಲಿ ಆ ಒಂದು ಸಮಸ್ಯೆ ಏನಾಗ್ತದೆ, ನೀರು ಕೊಡೋದು, ಆಮೇಲೆ ಬಹಳ ದಿನ ಒಣಗಿದಾದ್ಮೇಲೆ ನೀರು ಕೊಡುವಂಥದ್ದು, ಇದಾಗ್ತಾ ಹೋಗ್ತಾ ಇದ್ರೆ ಆ ಗೆಡ್ಡೆಗಳ ಅಭಿವೃದ್ಧಿ ಅದೊಂದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ನಾವು ತತ್ಕ್ಷಣ ನೀರನ್ನು ನಿಲ್ಲಿಸ್ಬಿಟ್ಟಾಗ ಆ ಗೆಡ್ಡೆ ಅಭಿವೃದ್ಧಿ ತಕ್ಷಣ ಕುಂಠಿತ ಬಿಡ್ತದೆ. ತೀರ್ ಮತ್ತೆ ಅದು ಅಭಿವೃದ್ಧಿ ಆಗಬೇಕಾದ್ರೆ ನೀರು ಕೊಟ್ಟರು ಸಹ ಅದು ಅಭಿವೃದ್ಧಿ ಆಗಲ್ಲ. ಅದು ಒಂದು ಕಾರಣ ಇದೆ, ಪ್ರಮುಖ ಕಾರಣ ಅಂದ್ರೆ ಅದವರಿತು ನೀರನ್ನ ಕೊಟ್ಟು. ಅದಕ್ಕೇನೆ ಚಳಿಗಾಲದ ಬೆಳೆಯಲ್ಲಿ ಅದವರಿತು ನೀರು ಯಾರು ಹನಿ ನೀರಾವರಿ ಮೂಲಕ ಆಯಿಸ್ತಾರೆ ಅಥವಾ ಕಾಲುವೆ ಮೂಲಕ, ಗೆಡ್ಡೆ ದಪ್ಪ ಬರುತ್ತೆ, ಇದರಲ್ಲಿ ಬರೋದಿಲ್ಲ. ಅದಕ್ಕೆ ಇದಕ್ಕೆ ನಾವು ಒಂದು ಸಂರಕ್ಷಿತ ನೀರಾವರಿ ವ್ಯವಸ್ಥೆಯನ್ನ ಆಲೂಗಡ್ಡೆಯಲ್ಲಿ ಇಟ್ಕೊಂಡ್ರೆ ಗೋಲಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನೀರು ಬಹಳ ಮುಖ್ಯ. ಆಮೇಲೆ ಅದೇ ರೀತಿಯಾಗಿ ನಾವು ಉಂಡೆಗಡ್ಡೆಯನ್ನು ಯಾರು ಹಾಕಲ್ಲ ಬಿತ್ತನೆ ಸಮಯದಲ್ಲಿ, ಅದನ್ನ 2 ಭಾಗ ಮಾಡ್ತಾರೆ. ಕೆಲವು ರೈತರು 3 ಭಾಗ ಮಾಡ್ತಾರೆ ಒಂದು ಗಡ್ಡೆಯನ್ನ. ಆ ಸಣ್ಣ ಗೆಡ್ಡೆಯನ್ನ ನಾವು ಬಿತ್ತನೆ ಮಾಡಿದಾಗ ಅದರಲ್ಲಷ್ಟು ಪೋಷಕಾಂಶಗಳು 1 or 2 rows ಬರುತ್ತೆ. ಆಗ ಅದರಿಂದ ಬರುವಂತ ಗೆಡ್ಡೆಗಳು ಸಣ್ಣವೇ, ದಪ್ಪವಾಗಿ ಸದೃಢವಾಗಿ ಗೆಡ್ಡೆಗಳು ದಪ್ಪ ಬರೋದಿಲ್ಲ. ಅದಕ್ಕೆ ನಾವು ರೈತ ಬಾಂಧವರಿಗೆ ಏನ್ ಹೇಳ್ತೀವಿ, 1 quintal ಜಾಸ್ತಿ ಆದ್ರೂ 1 acre ಪ್ರದೇಶಕ್ಕೆ ನಾವು ಉಂಡೆಗಡ್ಡೆ ಹಾಕಿ ಅಂತ ಹೇಳ್ತೀವಿ. ಉಂಡೆಗಡ್ಡೆ ಹಾಕೋದ್ರಿಂದ ಎಷ್ಟಪ್ಪ ಅನುಕೂಲತೆಗಳು ಅಂದ್ರೆ, ಒಂದು ಬಾರಿ ಬಿತ್ತನೆ ಮಾಡಿದ ತಕ್ಷಣ ಅತಿಯಾದ ಮಳೆ ಆಗುತ್ತೆ, ಅಂತ ಸಮಯದಲ್ಲಿ ಗಿಡ ಕೊಳೆಯಲ್ಲ, ಹೌದು, ಎಸ್ಕೇಪ್ ಆಗುತ್ತೆ. ಆ ಒಂದು ರೋಗ ಬರುವಂತದ್ದು, ಮಣ್ಣಿನಿಂದ ಹರಡುವಂತ ರೋಗಗಳು ನಮ್ಗೆ ಆ ಗೆಡ್ಡೆಗೆ ಹರಡುವಂತದ್ದು ತಪ್ಪುತ್ತೆ. ಆಮೇಲೆ ನೋಡಿ, ಉಂಡೆಗಡ್ಡೆ ಹಾಕಿದ್ರಲ್ಲಿ 7-8 rows ಬರ್ತವೆ. ಎಷ್ಟು ರೆಂಬೆಗಳು ನಮಗ್ ಬರ್ತವೆ ಅಷ್ಟು ಗೆಡ್ಡೆಗಳನ್ನ ನಾವು ನೋಡಬಹುದು, ಅಷ್ಟು ಸದೃಢವಾಗಿ ಹೆಚ್ಚಿನ ಸಂಖ್ಯೆ, ಹೆಚ್ಚಿನ ಒಂದು ದಪ್ಪದ ಗೆಡ್ಡೆಗಳನ್ನ ನಾವು ನೋಡಬಹುದು, ಮಾರುಕಟ್ಟೆಗೆ ಸೂಕ್ತವಾದಂತ ಗೆಡ್ಡೆಗಳು. ಅದು ಬಹಳ ಮುಖ್ಯ. ಆಮೇಲೆ 2ನೇದಾಗಿ ಸಾರಜನಕ, ರಂಜಕ, ಪೊಟ್ಯಾಶ್, ಬಹುಮುಖ್ಯವಾಗಿ ಸಾರಜನಕ ಮತ್ತು ಪೊಟ್ಯಾಶ್ ಇವೆರಡು ಬಹಳ ಮುಖ್ಯ. ಸಾರಜನಕ ಕಡಿಮೆ ಆದ್ರೂ ಸಣ್ಣ ಗೆಡ್ಡೆ ಬರ್ತದೆ. ಗೆಡ್ಡೆಯ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಸಾರಜನಕ. ಗೆಡ್ಡೆಯ ಅಭಿವೃದ್ಧಿಗೆ ಗುಣಮಟ್ಟವನ್ನು ಒಳ್ಳೆ ಬಣ್ಣ ಮತ್ತು ಗಾತ್ರ ಆಕಾರ ಇವು ಬರಬೇಕಾದ್ರೆ ಪೊಟ್ಯಾಷಿಯಂಶ ಬಹಳ ಮುಖ್ಯ. ಇವೆರಡರಲ್ಲಿ ಸ್ವಲ್ಪ ಆ ಶಿಫಾರಸಿನ ಒಂದು ಪ್ರಮಾಣಕ್ಕಿಂತ ಕಡಿಮೆ ಹಾಕಿದಲ್ಲಿ ಅದು ಈ ಮಳೆ ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ ಹಾಕಿದಾಗ ಅದಕ್ಕೆ ಸೂಕ್ತವಾದ ನೀರು ಅದಕ್ಕೆ ಅಗತ್ಯವಾದಂಥ ಪೋಷಕಾಂಶಗಳು ಸಿಕ್ಕಿಲ್ಲ ಅಂದರೆ ಸಣ್ಣ ಗೆಡ್ಡೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ನೀರಿನ ನಿರ್ವಹಣೆ ಬಹಳ ಮುಖ್ಯ ಈ ಬೆಳೆಗೆ. ಜೊತೆಗೆ ನಾವು ಬಿತ್ತನೆಗೆ ಬಳಸುವಂಥ ಗೆಡ್ಡೆಯ ಗಾತ್ರ ಕನಿಷ್ಠ 40-50 ಗ್ರಾಂ ಇರಬೇಕು. ಹಾಗಾದಲ್ಲಿ ನಮಗೆ ಸಣ್ಣ ಗೆಡ್ಡೆಗಳ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳಿಕೆ. ಗೋಲಿಗಡ್ಡೆಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ನೀರಾವರಿ ಸೌಲಭ್ಯವನ್ನು ಚೆನ್ನಾಗಿ ನೀಡತಕ್ಕಂಥದ್ದು ಅಂತ ಅಂದ್ರೆ ಹೆಚ್ಚು ಅದು ಬತ್ತಬಾರದು, ಗಿಡಗಳು ಬತ್ತಬಾರದು, ನೀರಿನ ಅಥವಾ ತೇವಾಂಶದ ಕೊರತೆ ಉಂಟಾಗಬಾರದು ಹಾಗೆ ನೋಡಿಕೊಳ್ಬೇಕು. ಎರಡನೇದಾಗಿ ಅದಕ್ಕೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳೇನಿರುತ್ತೋ ಅದನ್ನ ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ನೀಡಿದಂತಹ ಸಂದರ್ಭದಲ್ಲಿ ನಾವು ಈ ಗೋಲಿಗಡ್ಡೆಗಳಾಗುವಂಥದ್ದನ್ನ ತಡಿಬಹುದು. ಹಾಗೆ ಬಿತ್ತನೆ ಸಮಯದಲ್ಲಿ ಹೆಚ್ಚೆಚ್ಚು ತುಂಡುಗಳನ್ನು ಮಾಡೋದಕ್ಕೆ ಬದಲಾಗಿ ಸದೃಢವಾಗಿ ಒಂದು 40-50 ಗ್ರಾಂ ಇರಬೇಕು ಯಾವುದೇ ಒಂದು ಗಡ್ಡೆ. ಅಷ್ಟು ಗಾತ್ರದ ಗಡ್ಡೆಯನ್ನು ಹಾಕಿದಾಗ ಗೋಲಿಗಡ್ಡೆಗಳು ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅಥವಾ ಉಂಡೆಗಡ್ಡೆಗಳನ್ನು ಬಳಸಿದ್ರೆ ಅದು ಇನ್ನೂ ಕೂಡ ಒಳ್ಳೇದು, ಚೆನ್ನಾಗಿ ಬರುತ್ತೆ, ಸದೃಢವಾದಂತಹ ಗಡ್ಡೆಗಳು ಬರುತ್ತೆ, ಈ ಗೋಲಿ ಬರ್ತಕ್ಕಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಜೊತೆಗೆ ಈ ಏನು ಶಿಫಾರಸಿನ ಆಧಾರದ ಮೇಲೆ ಏನಿದೆ, ಎಕರೆ ಪ್ರದೇಶಕ್ಕೆ 10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು. ಆಮೇಲೆ ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೀವಿ, ಇದು ಒಂದು ಸೂಕ್ಷ್ಮ ಪೋಷಕಾಂಶಗಳು ಒಳಗೊಂಡ ಒಂದು ಪರಿಕರ. ಅದನ್ನ ಎಲೆಗಳ ಮೇಲೆ 3 ಬಾರಿ ಸಿಂಪಡಣೆ ಮಾಡಿದ್ರೆ 15 ದಿವಸ ಹಂತದಲ್ಲಿ ಬಿತ್ತನೆ ಮಾಡಿದ 30 ದಿವಸ ಆದ್ಮೇಲೆ ನಿಮಗೆ ಸಣ್ಣ ಗೆಡ್ಡೆಗಳ ಸಮಸ್ಯೆ ಕಡಿಮೆ ಆಗ್ತದೆ, ಹೆಚ್ಚಿನ ಇಳುವರಿ ಬರುತ್ತೆ, 10-15 ಇಳುವರಿ ಜಾಸ್ತಿ ಆಗುತ್ತೆ, ಸಣ್ಣ ಗೆಡ್ಡೆಗಳ ಪ್ರಮಾಣನೂ ಕಡಿಮೆ ಆಗ್ತದೆ. ಅದು ಅಳವಡಿಸ್ಕೋಬೇಕು. ಹೊಸ ತಂತ್ರಜ್ಞಾನ ಇವನ್ನೆಲ್ಲ ಅಳವಡಿಸಿಕೊಂಡಾಗ ನ್ಯೂನತೆಗಳು ಬರೋದಿಲ್ಲ, ಪೋಷಕಾಂಶಗಳ ನ್ಯೂನತೆ ಬರೋದಿಲ್ಲ, ಆಗ ಸಣ್ಣ ಗೆಡ್ಡೆಗಳ ಪ್ರಮಾಣನೂ ಕಡಿಮೆ ಆಗುತ್ತೆ. ಸದೃಢವಾದಂತಹ ಗೆಡ್ಡೆಗಳನ್ನ ನಾವು ಪಡಿಬಹುದು ಅಥವಾ ಉತ್ಪಾದನೆಯನ್ನ ಮಾಡಬಹುದು. ಮತ್ತೊಂದು ಆಲೂಗಡ್ಡೆಯ ಶಾರೀರಿಕ ನ್ಯೂನತೆ ಅಂತ ಹೇಳಿದ್ರೆ ಗೊಂಬೆಗಡ್ಡೆಗಳು ಅಥವಾ ಆಲೂಗಡ್ಡೆ ವಿಕಾರ ರೂಪವನ್ನ ತಾಳ್ತಕ್ಕಂಥದ್ದು ನಾವು ಪ್ರತಿ ವರ್ಷನೂ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ತೀವಿ. ಯಾವುದೋ ಒಂದು ತರಹದ ಹೋಲಿಕೆಯನ್ನ ಹೋಲುತ್ತೆ, ಇದು ಗಣೇಶನ ತರ, ದೇವರಿಗೆ ಈ ತರ, ಅಥವಾ ತೆಂಗಿನಕಾಯಿ ತರ, ಇನ್ನೊಂದು ಬೇರೆ ಬೇರೆ ತರದ್ದು ಕಾಣುತ್ತೆ ಅನ್ನುವಂಥದ್ದು ನೋಡ್ತಾ ಇರ್ತೇವೆ. ಯಾಕೆ ಈ ತರಹದ ಸಮಸ್ಯೆ ಆಲೂಗಡ್ಡೆಯಲ್ಲಿ ಉಂಟಾಗುತ್ತೆ? ಈ ತರ ಇದ್ದದನ್ನು ಕೂಡ ಅನೇಕರು ಖರೀದಿ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಖರೀದಿದಾರರು ಏನಿರ್ತಾರೋ ಅವರು ಅತ್ಯಂತ ಕಡಿಮೆ ಬೆಲೆಯನ್ನ ಕೊಟ್ಟು ಕೊಳ್ಳತಕ್ಕಂತ ಒಂದು ಪ್ರಸಂಗವನ್ನು ಕೂಡ ನಾವು ನೋಡ್ತೇವೆ. ಯಾಕೆ ಈ ಗೊಂಬೆಗಡ್ಡೆಗಳು ಬರುತ್ತೆ, ಇದು ಬರದ ಹಾಗೆ ತಡೆಯುವಂಥದ್ದು ಹೇಗೆ? ಇದು ಸಾಮಾನ್ಯವಾಗಿ ಒಂದು 5% ಒಟ್ಟು ಉತ್ಪಾದನೆಯಲ್ಲಿ ಗೊಂಬೆಗಡ್ಡೆಗಳು ಅಥವಾ ವಿಕಾರ ರೂಪದ ಗೆಡ್ಡೆಗಳನ್ನ ನಾವು ತಾವು ನೋಡಬಹುದು ಸಹಜವಾಗಿ. ಇದಕ್ಕೆ ಮುಖ್ಯವಾಗಿ ಕಾರಣಗಳು ನಾವು ಪಾಲಿಸುವಂತ ಒಂದು ಬೇಸಾಯ ಕ್ರಮಗಳು ಬಹುಮುಖ್ಯವಾಗಿ. ಇದು ಗೆಡ್ಡೆ ಬೆಳೆ, ಭೂಮಿಯಲ್ಲಿ ಬಿಡುವಂತ ಬೆಳೆ, ಇದಕ್ಕೆ ಆಳವಾದ ಉಳುಮೆ, ಹೊಳುವಾಗಿರ್ಬೇಕು ಮಣ್ಣು, ಆಳವಾದಂತ ಉಳುಮೆ ಆಗ್ಬೇಕು. ನಾವೀಗ ಕೇಮ್ ಫ್ಲೋ ಅಂತ ಹೇಳ್ತೀವಿ, ಕೋಲಾರ್ ಮೌಲ್ಡ್ ಬೋರ್ಡ್ ಫ್ಲೋ, ಆತರ 1-1.5 ಅಡಿಯಷ್ಟು ನಾವು ಭೂಮಿಯನ್ನ ಆಳ ಉಳುಮೆ ಮಾಡಬೇಕು. ಕೆಲವರು ರೈತ ಬಾಂಧವರು ಏನ್ ಮಾಡ್ತಾರೆ, 1-2 ಬಾರಿ ಉಳುಮೆ ಮಾಡಿಬಿಟ್ಟು ನೇಗಿಲಲ್ಲಿ ಗೆಡ್ಡೆ ಹಾಕ್ಬಿಡ್ತಾರೆ. ಅದು ಕೆಳಭಾಗ ಬಹಳ ಗಟ್ಟಿಯಾಗಿರ್ತದೆ ಭೂಮಿ, ಅಲ್ಲಿ ಆ ಒತ್ತಡಕ್ಕೆ ಗೆಡ್ಡೆಗಳು ವಿಕಾರ ರೂಪದಲ್ಲಿ ಬರ್ತವೆ. ಅಂತಂದ್ರೆ ನಾವು ಮಣ್ಣನ್ನ ಎಷ್ಟು ಸಡಿಲ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಸಡಿಲ ಮಾಡಬೇಕು. ಜೊತೆಗೆ ಎಷ್ಟು ನಾವು ಮಣ್ಣನ್ನ ಆಳ ಉಳುಮೆ ಮಾಡಿ ಎಷ್ಟು ಕುಟ್ಟಿಗೆ ಗೊಬ್ಬರ ಕೊಡ್ತೀವಿ, ಅಷ್ಟು ಮಣ್ಣು ಒಂದು ಟೊಳ್ಳಾಗಿರುತ್ತೆ, ಒಳುವಾಗಿರುತ್ತೆ. ಅಂಥದ್ರಲ್ಲಿ ಗೆಡ್ಡೆಗಳು ಬಹಳ ಸರಾಗವಾಗಿ ಬಿಳಿ ಬೇರೆ ಬಿಟ್ಕೊಂಡು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಹಂತದಲ್ಲಿ ಯಾವುದೇ ಗೆಡ್ಡೆಗೆ ಒತ್ತಡ ಬೀಳಬಾರದು. ಈಗ ಭೂಮಿ ಗಟ್ಟಿ ಇದ್ರೆ ಅಥವಾ ಅದರಲ್ಲಿ ಸಾಕಷ್ಟು ಸಾವಯವ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಗೆಡ್ಡೆಗೆ ಒತ್ತಡ ಬಿದ್ದು ನಮಗೆ ಒಂದು ಶೇಪ್ ಚೇಂಜ್ ಆಗುತ್ತೆ. ಆಮೇಲೆ ಆ ಅಭಿವೃದ್ಧಿ ಹಂತದಲ್ಲಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀರು ಒಂದು ಮಿತವಾಗಿ ಕೊಡಲೇಬೇಕಾಗ್ತದೆ. ನೀರಿಲ್ಲದೆ ಒಂದು ಸಾರಿ ಭೂಮಿ ಗಟ್ಟಿಯಾದ್ರೂ ಸಹ ಅದು ಅದರ ಆಕಾರ ಒತ್ತಡ ಉಂಟಾಗುತ್ತೆ, ಗೆಡ್ಡೆ ಅಭಿವೃದ್ಧಿ ಹೊಂದ್ಲಿಕ್ಕೆ ಆಗೋದಿಲ್ಲ, ಆಗಲ್ಲ. ಆಗ ಎಲ್ಲಿ ಮೆದು ಇರುತ್ತೆ ಮಣ್ಣು ಆಕಡೆ ಬೆಳ್ಕೊಂಡೇ ಹೋಗುತ್ತೆ. ಇದು ಕಾರಣ ಮೂಲ. ಅದಕ್ಕೆ ಮಣ್ಣಿನ ತಯಾರಿಕೆ, ಭೂಮಿ ಉಳುಮೆ ಬಹಳ ಮುಖ್ಯವಾದಂತದ್ದು ಈ ಬೆಳೆಗೆ. ಆಮೇಲೆ ಕಲ್ಲು ಭೂಮಿ ಸೂಕ್ತವಲ್ಲ ಆಲೂಗಡ್ಡೆ ಬೆಳೆಗೆ. ಈಗ ಕೆಲವು ಮಣ್ಣು ಚೆನ್ನಾಗಿರುತ್ತೆ ಕೆಂಪು, ಅದ್ರಲ್ಲಿ ಸಣ್ಣ ಕಲ್ಲಿರುತ್ತೆ, ನೋಡಿರ್ಬೇಕು. ಆ ಸಣ್ಣ ಕಲ್ಲಿನ ಒತ್ತಡಕ್ಕೆ ಹಲವಾರು ಗೆಡ್ಡೆಗಳು ಒತ್ತಡ ಬಿದ್ದು ಅಲ್ಲಿ ಅಭಿವೃದ್ಧಿ ಆಗಿರುತ್ತೆ. ಅಂತ ಗೆಡ್ಡೆಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗಲ್ಲ. ಅವು ಆರೋಗ್ಯವಾಗಿರ್ತವೆ, ತಿನ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಮಾರುಕಟ್ಟೆಯಲ್ಲಿ ಒಂದು ಅದಕ್ಕೆ ಒಳ್ಳೆ ಆಕಾರ ಇಲ್ದಿದ್ದಕ್ಕೆ ಅದನ್ನ ಬೇರ್ಪಡಿಸ್ಬಿಡ್ತಾರೆ. ಕೊಂಡವರು ಕೂಡ ತಗೊಂಡು ಹೆಂಗಪ್ಪ ಕುಯ್ಯೋದು ಅಂತ ಇರುತ್ತೆ. ಆಮೇಲೆ ಮಾರುಕಟ್ಟೆಯಲ್ಲಿ ಅವರು ಮಾರಾಟಗಾರರು ತಗೊಳ್ಳೋದಿಲ್ಲ ಅಂತ ಗಡ್ಡೆ ಬೇಡ ಅನ್ಬಿಡ್ತಾರೆ. ಈಗ ಗೊಂಬೆ ಗಡ್ಡೆಗಳು ಅಷ್ಟೇ ದಪ್ಪದಾಗಿರ್ತವೆ, ನೋಡ್ಲಿಕ್ಕೆ ಚೆನ್ನಾಗಿರ್ತವೆ, ಯಾವುದೇ ಅದರಲ್ಲಿ ರೋಗ ಇತ್ಯಾದಿ ಏನೂ ಇರೋದಿಲ್ಲ, ಆದ್ರೂ ಅದನ್ನು ಮಾರಾಟ ಮಾಡ್ಲಿಕ್ಕೆ ಕಡಿಮೆ ಬೆಲೆ ಕೇಳ್ತಾರೆ. ಸೊ ಇವುಗಳಿಗೆ ನಾವು ಈ ಮೂರು ಬಹಳ ಪ್ರಮುಖವಾದಂಥದ್ದು. ನಾವು ಕೆಲವರು ಏನ್ ಮಾಡ್ತಾರೆ, ಮನೇಲಿ ಏನೋ ಕೆಲಸ ಅಥವಾ ಮಳೆ ಜಾಸ್ತಿ ಇರುತ್ತೆ, ಈಗ ಎತ್ತು ಸಿಗೋದಿಲ್ಲ ಕೆಲವರಿಗೆ ಆ ಸಮಯಕ್ಕೆ, ಯಾಕೆಂದ್ರೆ ಎತ್ತುಗಳೇ ಕಡಿಮೆ ಆಗ್ತಾ ಇದಾವೆ ಹಳ್ಳಿಗಳಲ್ಲಿ. ಆ ಒಂದು ಜೊತೆ ಎತ್ತು ಇಲ್ಲ, ಎರಡು ಜೊತೆ ಎತ್ತಿರುತ್ತೆ. ಅದಕ್ಕೆ ಆ 40 ದಿವಸ ಏನಿದೆ, 35-40 ದಿವಸ, ಅದು ಬಹಳ ಸಂದಿಗ್ಧ ಸ್ಥಿತಿ. ಆ ಸ್ಥಿತಿಯಲ್ಲಿ ನಾವೆಲ್ಲ ಬಿಳಿ ಬೇರುಗಳು ಬಿಟ್ಕೊಂಡ್ಬಿಟ್ಟಿರ್ತೇವೆ. ಈ ನೇಗ್ಲನ್ನ ಅದರಲ್ಲಿ ಓಡಾಡಿಸಿದಾಗ, ಎತ್ತುಗಳು ತುಳಿದಾಗ ಆ ಬಿಳಿ ಬೇರುಗಳೆಲ್ಲ ಕಟ್ಟಾಗ್ಬಿಡುತ್ತೆ. ಬಿಳಿ ಬೇರು ಕಟ್ಟಾಕಿದಾಗ ಏನು ಕೆಲವು ಬೇರುಗಳು ಉಳ್ಕೊಳ್ತವೆ, ಎರಡು ಮೂರು ಉಳ್ಕೊಳ್ತವೆ. ಈಗ ಒಂದು ಪ್ರತಿ ಗಿಡಕ್ಕೆ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ, ಉದಾಹರಣೆಗೆ ಕುಫ್ರಿ ಜ್ಯೋತಿ ತಳಿ 8-10 ಗಡ್ಡೆ ಬಿಡುವಷ್ಟು ಸಾಮರ್ಥ್ಯ ಇದೆ. ಇನ್ನು 15 ಗಡ್ಡೆ ಬಿಡುವಷ್ಟು ಈ ಕುಫ್ರಿ ಹಿಮಾಲಿನಿ ತಳಿಗೆ ಇದೆ. ಅಷ್ಟು ಗಡ್ಡೆ ಬಿಡುವಂತ ಸಾಮರ್ಥ್ಯ ಒಂದು ಪ್ರತಿ ಗಿಡಕ್ಕೆ ಇರುತ್ತೆ. ಆ ಗೆಡ್ಡೆಗಳು ಒಂದಷ್ಟು ಡ್ಯಾಮೇಜ್ ಆಗಿ ಕಟ್ಟಾದಾಗ ಅದರಲ್ಲಿ ಏನು ಉಳಿಕೆ ಇರ್ತವೆ, 1-2 ಗಡ್ಡೆ. ಆ ಇರುವಂತ ಪೋಷಕಾಂಶಗಳು, ಎಲೆ ಏನು ಮೇಲ್ಭಾಗ ಏನಿರುತ್ತೆ ಹಸಿರು ಅಂಶ, ಆ ರೆಂಬೆಗಳಲ್ಲಿ ಸಂಪೂರ್ಣವಾಗಿ ಅದರ ಪೋಷಕಾಂಶಗಳು ಆ ಗಡ್ಡೆಗೆ ಹೋಗುತ್ತೆ. ಆ ಉಳಿಕೆ 2-3 ಗಡ್ಡೆ ಇರುತ್ತಲ್ಲ ಅದಕ್ಕೆ ಹೋಗುತ್ತೆ. ಹಾಗೇನಾಗುತ್ತೆ, ಗೆಡ್ಡೆಗಳು ವಿಕಾರವಾಗಿ ಗೊಂಬೆಗಡ್ಡೆಗಳಾಗಿ ಮಾರ್ಪಾಟಾಗ್ತವೆ. ಈಗ ಉದಾಹರಣೆಗೆ, ಸಾಮಾನ್ಯ ಒಳ್ಳೆ ಉತ್ತಮವಾದಂತ ಗೆಡ್ಡೆಗಳು ಗೊಂಬೆಗಡ್ಡೆಗೆ 3 ಗಡ್ಡೆಗೆ ಸಮಾನವಾಗಿರ್ತದೆ, ಅಷ್ಟು ದಪ್ಪ ಇರುತ್ತೆ ಗಡ್ಡೆ. ಅದು ಒಂದು ಕಾರಣ. ಆದ್ರೆ ಇವು ನಮಗೆ ಕಣ್ಣಿಗೆ ಕಾಣಿಸದಂತ ಸಮಸ್ಯೆಗಳು ರೈತ ಬಾಂಧವರಲ್ಲಿ ಆಗ್ತಿರ್ತದೆ. ಅದಕ್ಕೆ ಎಲ್ಲೂ ಅಷ್ಟೇನೆ, ಈ ಬೇಸಾಯ ಕ್ರಮಗಳಲ್ಲಿ ಸಮಯಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು, ಈ ಸಮಸ್ಯೆಗಳು ಬರೋದಿಲ್ಲ. ಇದು ಗೊಂಬೆಗಡ್ಡೆ ಕಾರಣ. ಈ ಎಲ್ಲ ಕಾರಣಗಳಿಂದಾಗಿ ಗೊಂಬೆಗಡ್ಡೆ ಬರುತ್ತೆ ಅನ್ನುವಂಥದ್ದು. ಅಂತಂದ್ರೆ ಮೊದಲೇ ಭೂಮಿಯನ್ನ ತಯಾರಿ ಮಾಡತಕ್ಕಂತ ಸಂದರ್ಭದಲ್ಲಿ ಆಳವಾಗಿ ಉಳುಮೆಯನ್ನ ಮಾಡಬೇಕು, ಮಣ್ಣು ಬಹಳ ಸಡಿಲವಾಗಿ ಇರಬೇಕು, ಮಣ್ಣಿನಲ್ಲಿ ಹೆಚ್ಚು ಸಾವಯವ ಅಂಶ ಇರಬೇಕು. ಯಾಕೆಂತಂದ್ರೆ ಮಣ್ಣಿನಲ್ಲಿ ಗಾಳಿ ಆಡಬೇಕು, ಗಾಳಿ ಆಡಿದಾಗ ಮಣ್ಣು ಬಿಡಿಬಿಡಿಯಾಗಿ ಸಿಗುತ್ತೆ ನಮಗೆ, ಇಲ್ಲ ಅಂತಂದ್ರೆ ಹೆಪ್ಪುಗಟ್ಟ ಅಂತದ್ದು, ಕಲ್ಲಿನ ತರ ಆಗ ಅಂತದ್ದು, ಈ ತರ ಸಮಸ್ಯೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಗೊಂಬೆಗಡ್ಡೆಗಳು ಉತ್ಪಾದನೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲೂ ಕೂಡ ನಮ್ಮ ಕೃಷಿಕರು ಗಮನವನ್ನ ಹರಿಸಬೇಕು. ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ಮಣ್ಣನ್ನ 30 ದಿವಸದ ಒಳಗೆ ಏರಿಸ್ಲೇಬೇಕು. ಇಲ್ಲ ಅಂತ ಅಂದ್ರೆ ಆ ಸಂದರ್ಭದಲ್ಲಿಯೂ ಕೂಡ 1-2 ಗಡ್ಡೆಗಳಷ್ಟೇ ಉಳಿದ್ಕೊಂಡು ಅವು ಕೂಡ ಹೆಚ್ಚು ಪೋಷಕಾಂಶವನ್ನ ಪಡೆದು ಹೆಂಗೆಂಗ್ ಬೇಕೋ ಹಂಗೆ ಅಡ್ಡಾದಿಡ್ಡಿ ಅಂತ ಹೇಳ್ತೀವಲ್ಲ, ಆ ತರ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಈ ಕಲ್ಲು ಎಲ್ಲಿ ಇರುತ್ತೋ ಹೊಲದಲ್ಲಿ, ಅಂತ ಕಲ್ಲಿರತಕ್ಕಂಥ ಹೊಲದಲ್ಲಿ ಬೆಳೆದಂತಹ ಸಂದರ್ಭದಲ್ಲೂ ಕೂಡ ಈ ತರಹದ ಗೊಂಬೆಗಡ್ಡೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಲ್ಲು ಭೂಮಿ ಎಲ್ಲಿರುತ್ತೋ ಅಲ್ಲಿ ಆಲೂಗಡ್ಡೆಯನ್ನ ಬೆಳೆಯುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು. ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಶಾರೀರಿಕ ನ್ಯೂನ್ಯತೆಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1-800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸ